ಏನು ವೇಸ್ಟ್ ಆಗುದಿಲ್ಲ, ವೇಸ್ಟ್ ಆಗುದಿಲ್ಲ ಸರ್. ಏನು ವೇಸ್ಟ್ ಆಗುತ್ತೆ ಅದ್ರ ತ್ಯಾಜ್ಯವನ್ನು ಕೊಯ್ದು ಅದ ಬ್ಲೇಡ್ ಹಾಕಿದ ಮೇಲೆ ಅದು ಉಳಿದದನ್ನು ನೀವು ಭೂಮಿಗೆ ಹಾಕಿಬಿಡಿ. ಹಾ, ರೂಟ್ರೋವೇಟರ್ ಮಾಡಿದೆ ಅಂದ್ರೆ ಪೂರ ಭೂಮಿಗೆ ಮುಕ್ಸ. ರೂಟ್ರೋವೇಟರ್ ಮಾಡುದು ಹೇಗೆ? ಅದು ಗಿಡಕ್ಕೆ ರೂಟರ್ ಹಚ್ಚಬಿಡೋದು ಸರ್. ಗಿಡಕ್ಕೆ ಗುಡಕ್ಕೆ ಹಾಕಿಬಿಡೋದು. ಹಾ ರೀ, ಏನಾದ್ರೂ ಮಣ್ಣು ಹಾಕ್ಬೇಕು ಹೇಗೆ? ಇಲ್ಲ ಸರ್, ಟ್ರಾಕ್ಟರ್ ಮುಖಾಂತರ ರೂಟ್ರೋವೇಟರ್ ಹಾಕ್ಬಿಟ್ರೆ ಐತ್ರಿ, ಅದು ತಾನೇ ಎಲ್ಲ ಭೂಮಿಯಲ್ಲಿ ಮಿಕ್ಸ್ ಆಗ್ತದೆ ಸರ್. ಓಹೋಹೋ, ಚೂರು ಚೂರು ಆಗ್ತಾರೆ, ಎರಡು ಸಾರಿ ಹೊಡಿಸ್ಬಿಡೋದ ಸರ್. ಅದು ಪೂರ ಭೂಮಿಯಲ್ಲಿ ಸೇರಿ ಫಲವತ್ತತೆ ಜಾಸ್ತಿ ಆಗ್ತದೆ ಸರ್. ಎಕರೆಗೆ ಎಷ್ಟು ಆದಾಯ ಬರ್ತದೆ ವಿಶ್ವನಾಥ್ ಪಾಟೀಲ್ ಸರ್? ಮಿನಿಮಮ್ ಸರ್ 2 ಲಕ್ಷ ರೂಪಾಯಿ ಬಂದೇ ಬರುತ್ತೆ ಸರ್ ಎಕರೆ. ಖರ್ಚು ಎಷ್ಟಾಗ್ತದೆ? ಖರ್ಚು ಒಂದ್ ಎಕರೆ ನೋಡ್ರಿ 30-40 ಸಾವಿರ ರೂಪಾಯಿ ಬರುತ್ತೆ ಸರ್. 30-40 ಸಾವಿರ ಬರ್ತದೆ. ಹಾ ಸರ್. ಆದಾಯ? ಆದಾಯ 1.5 ಲಕ್ಷ ರೂಪಾಯಿ ಉಳಿತಾರೆ ಒಂದ್ ಎಕರೆ. ಒಂದ್ ಎಕರೆ ಅದು 5 ರೂಪಾಯಿ ನಮ್ ರೇಟ್ ಹತ್ತಂದ್ರೆ ನಮ್ದು ಲಕ್ ಚಲೋನೇ ಇತ್ತು ಅಂದ್ರೆ ಸರ್ ಜಾಸ್ತಿ ಆಗ್ಬೋದು. ಡಿಮ್ಯಾಂಡ್ ಹೆಚ್ಚಾದಾಗ ಬೆಲೆ ಜಾಸ್ತಿ ಆಗುತ್ತೆ ಸರ್. ಅಂದ್ರೆ ಪಪ್ಪಾಯ ಕೃಷಿಯಲ್ಲಿ ಒಳ್ಳೆ ಆದಾಯ ಇದೆ ಅಂತ? ಇದೆ ಸರ್, ಇದೆ ಸರ್. ನೀರು ಹೆಚ್ಚು ಬೇಕಾಗ್ತದೆ ಹೇಗೆ? ಹಾ ಸರ್, ನೀರು ಸ್ವಲ್ಪ ಬೇಕು ಸರ್. ಇವಾಗ ಸ್ಟಾರ್ಟಿಂಗ್ ನೀರು ಒಂದು ಹಾಫ್ ಅನ್ ಅವರ್ ಇದ್ರೆ ಸಾಕು ಸರ್, ಅರ್ಧ ಗಂಟೆ ನೀರು ಬಿಟ್ರೆ ಸಾಕಾಗುತ್ತೆ ಸರ್. ಅತಿ ನೀರು ಜಾಸ್ತಿ ಸರ್. ಬೇರೆ ರೋಗ ಏನಾದ್ರು ಬರ್ತದ ವಿಷಯ? ಬರ್ತ ಸರ್, ರೋಗ ಜಾಸ್ತಿ ಸರ್. ಅದಕ್ಕೆ ಇವೇ ಸ್ಪ್ರೇ ಮಾಡ್ಕೊತ ಹೋಗೋದು ಸರ್, ಬೇವಿನ ಎಣ್ಣೆ ನೀಮ್ ಆಯಿಲ್ ರೀ. ಅದಕ್ಕೆ ಒಳ್ಳೇದಂತೆ. ಹಾ ಸರ್, ಇದು ನಮ್ಗೆ ಸ್ವಲ್ಪ ಹೆಲ್ಪ್ ಅಂದ್ರೆ ಸರ್, ನಮ್ ಕೆ ವಿ ಕೆ ಜಯರಾಮ ಸರ್ ಏನ್ರಿ, ರಾಜು ತೆಗಳಿ ಸರ್, ಅವರೆಲ್ಲ ಸಹಾಯ ಮಾಡ್ತಾರೆ ಸರ್. ಅವ್ರು ಮಾಹಿತಿ ಕೊಡ್ತಾರೆ, ಅವ್ರ ಮಾಹಿತಿಯಿಂದ ನಾ ಇವಾಗ ಕೃಷಿ ಮಾಡ್ತಾರೆ ಸರ್. ಇಲ್ಲ ಅಂದ್ರೆ ಸಾಧ್ಯ ಆಗಿಲ್ರಿ. ಅಂದ್ರೆ ಅವರ ಮಾರ್ಗದರ್ಶನ ರೈತರ ಮೇಲೆ ಇರ್ತದೆ. ಅದಾರ ಸರ್, ಅದಾರ ಸರ್. ಅದ ಕಾರಣ ಇಷ್ಟು ಒಳ್ಳೆ ಬೆಳೆ ಬೆಳಿಲಿಕ್ಕೆ ಆಗ್ತದೆ ಸರ್ ಅಲ್ವಾ? ಅಂದ್ರೆ ರೋಗ ನಿಯಂತ್ರಣ ಮಾಡಿಕೊಂಡು ಕೃಷಿಯನ್ನ ಮಾಡ್ತೀವಿ ಸರ್. ಈಗ ಏನಾದ್ರೂ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ವಿಸ್ತಾರ ಮಾಡ್ಬೇಕಂತ 3 ಎಕರೆಯಲ್ಲಿ ಇದೆ, ಇನ್ನು ಹೆಚ್ಚು ಮಾಡ್ಬೇಕಂತ ಇದ್ರೆ ಮಾಡಮ್ ಸರ್? ಮುಂದಿನ ಸರಿ ಮತ್ತೆ ಮಾಡ್ಬೇಕಲ್ಲಕೇನ್ರಿ. ಇದೆ ಮತ್ತೆ ಮಿಶ್ರ ಬೆಳೆ ಮಾಡಿನಿ ಸರ್. ಅದು ಪಪ್ಪಾಯ ಅಲ್ರಿ, ಶೇಂಗಾ ಮಾಡಿ. ಪಪ್ಪಾಯ ಯಾವ ವೇಳೆಗೆ ಬರ್ತದೆ, ಅದಕ್ಕೆ ಅವಧಿ ಅಂತ ಇರ್ತದೆ? ಹೌದು ಸೀಸನ್ ಅಂತ. ಹೌದು ಸರ್. ಯಾವ ಈಗ ಆಗಸ್ಟ್ ನಲ್ಲಿ ನಾವು ಲವಣಿ ಮಾಡಿದೇವಲ್ಲ ಸರ್, ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ ಸರ್. ಏಪ್ರಿಲ್ ಚಲೋ ಆಗ್ತಾರೆ, ಏಪ್ರಿಲ್ ಲಾಸ್ಟ್ ವೀಕ್ ಚಲೋ ಆಗುತ್ತೆ ಸರ್. ಮುಂದದ ನಮ್ಗ ದೀಪಾವಳಿ ತನಕ ಆಗುತ್ತೆ ಸರ್, ಆಟೋಮೆಟಿಕ್ ಕ್ಲಿಯರ್ ಆಗುತ್ತೆ ಬೆಳೆ ಬರ್ತಾನೆ. ಹಾ, ಬರ್ತಾ ಇರ್ತದೆ. ಈಗ ಈ ಮಾರಾಟಕ್ಕೆ ನೀವು ನಿಮ್ಮ ಕೃಷಿ ಭೂಮಿಗೆ ಬಂದವರಿಗೆ ಕೊಡುವುದಕ್ಕಿಂತ ಈಗ ಹೊರಗೆ ನೀವೇ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ಹೆಚ್ಚು ಲಾಭ ಆಗ್ಲಿಕ್ಕಿಲ್ಲ ಪಾಟೀಲ್? ಆಗಲ್ ಸರ್. ಅದು ಯಾಕೆ? ಸಾಗಣೆ ಎಲ್ಲ ಸಾಗಣೆ ಕಷ್ಟ ಆಗುತ್ತೆ ಸರ್, ಟ್ರಾನ್ಸ್ಪೋರ್ಟ್ ಅದು ನಮ್ಗೆ ಇದು ಆಗಲ್ಲ ಸರ್. ಇದೇ ತೋಟದಾಗ ಕೆಲಸ ಮಾಡಿ ಇದೇ ಇದು ಮಾಡದೆ ದೊಡ್ಡದಾಗಿ ಇರ್ತದ್ರಿ, ಈಗ ನಾವೇ ಮಾಡಬಹುದು ಆಗಲ್ರಿ. ಹಿಂಗಾಗಿ ಅವರಿಗೆ ವ್ಯಾಪಾರಸ್ಥರಿಗೆ ಕೊಟ್ಟು ಬಿಡ್ತೇವ್ರಿ ನಾವು. ಅದು ಒಳ್ಳೇದು, ಬಂದು ಅವರೇ ಖರೀದಿ ಮಾಡ್ತಾರೆ, ರಗಳೆ ಇಲ್ಲ ಅಂತ. ಪಪ್ಪಾಯ ಬೆಳೆ ಮಾಡ್ಬೇಕು ಅನ್ನೋರಿಗೆ ನಿಮ್ ಸಲಹೆ ಏನು? ಮಾಡ್ರಿ, ಚೆನ್ನಾಗಿದ್ದಾರೆ ಸರ್. ಅದು ನೀವ್ ಹೇಳಿದ್ರಿ, 1 ಎಕರೆಗೆ 2 ಲಕ್ಷದವರೆಗೆ ಆದಾಯ ಬರ್ತದೆ, ಅದ್ರಲ್ಲಿ ಒಂದು 30-40 ಸಾವಿರ ಮಾತ್ರ ಖರ್ಚು, ಬಾಕಿ ಎಲ್ಲ ಉಳಿಕೆ ಉಳಿಕೆ ಸರ್. ಏನು ತುಂಬಾ ಗಮನ ಇಟ್ಟು ನೋಡ್ಬೇಕಾ ಅಲ್ಲ, ಒಮ್ಮೆ ಬೆಳೆ ಬಿಟ್ಟು ತನ್ನಷ್ಟಕ್ಕೆ ಬರ್ತದೆ ಅದ್ರೊಟ್ಟಿಗೆ ಇರ್ಬೇಕಾಗ್ತದೆ? ಹೇಗೆ? ಹಂಗೇನಿಲ್ಲ ಸರ್, ಹಂಗೆ ಮಾಡ್ಕೋತ ನೋಡ್ಕೋತ ಹೋದ್ರಿ, ಮತ್ತ ಹಂಗೆ ಕೆಲಸಗಳು ಮಾಡ್ಕೋತ ಹೋದ್ರಿ. ತುಂಬಾ ಒಳ್ಳೇದು, ಯಾಕಂದ್ರೆ ಪಪ್ಪಾಯ ಬೆಳೆ ಮಾಡುದು ಅತ್ಯಂತ ಲಾಭದಾಯಕ ಸರ್. ಅದು ಅದು ಏನ್ ಮೋಸ ಒಂದು ಇಲ್ಲ ನೋಡ್ ಸರ್. ಏನಾದ್ರೂ ಹಾಳಾಗುದಂತ ಇದೇನ ಪಪ್ಪಾಯಲ್ಲಿ? ಏನು ಹಾಳಾಗಲ್ಲ ಸರ್. ಹಣ್ಣಾಗುದು ಗಿಡದಲ್ಲಿ ಹಣ್ಣಾಗಿ ಬುದುರು ಬೀಳೋದು ಸ್ವಲ್ಪ, ಅದು ಹಣ್ಣ ನಮ್ಗ ಪಟ್ಟ ಬಿದ್ದ ಬಳಕೆ ಅವ್ರು ಹೋಯ್ತಾರ, ಮುಂದೆ ಹಣ್ಣಾಗ ಚಾನ್ಸ್ ಇರಲ್ಲ ಸರ್, ಕಾಯಿ ಹಣ್ಣೇ ಆಗಲ್ಲ ಸರ್ ಒಟ್ಟ. ಮತ್ತೆ ಪಕ್ಷಿಗಳು ಅಥವಾ ಏನಿಲ್ಲ ಸರ್, ಅದಕ್ಕೆ ತೊಂದರೆ ಯಾವ್ದೋ ತೊಂದರೆ ಮಾಡಲ್ರಿ. ಈಗ ವಿಶ್ವನಾಥ್ ಪಾಟೀಲ್ ರೀ, ನೀವು ಹೇಳಿದ್ರಿ ಪಪ್ಪಾಯ ಮಾತ್ರ ಅಲ್ಲ, ನಾನು ಬೇರೆ ಬೇರೆ ಮಿಶ್ರ ಬೆಳೆಯನ್ನು ಕೂಡ ಮಾಡ್ತೇನೆ. ಪೇರಳೆಯನ್ನು ಮಾಡ್ತಾ ಇದ್ರಿ, ಹೇಗೆ ಹೇಳಿ, ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದ್ರಿ, ಏನು ಹೇಗೆ ಸರ್? ನಮ್ ತೋಟಗಾರಿಕೆ ಅಳಂದಿನ್ರಿ, ನಮಗ ಪೇರಳೆ ಕೊಟ್ರಿ, ಅವರೇ ಬಂದು ವಿಶೇಷ ತಳಿ ಅದು. ಹಾ ರೀ ಸರ್, ಲಕ್ನೋ 49 ಅಂತೇಳಿ ತಳಿ ಕೊಟ್ರಿ, ಅದು ಮಾಡ್ಕೊತ ಬಂದಿನ ಸರ್. 3 ವರ್ಷ ಐತ್ರಿ ಸರ್ ಮಾಡತ್ತೀನ್ರಿ. ವಾರಕ್ಕೆ ಎಷ್ಟು ಭೂಮಿಯಲ್ಲಿ ಹಾಕಿದ್ರಿ? ಅದು 1 ಎಕರೆ ಜಮೀನಲ್ಲಿ ಮಾಡಿನ್ರಿ ಸರ್. ವಾರಕ್ಕೆ 3-4 ಸಾವಿರ ರೂಪಾಯಿ ಅದರಿಂದ ಅದೇ ಆಗುತ್ತೆ. ಯಾವ ಅವಧಿಗೆ ಬರ್ತದೆ ಅದು? ಅದು ನಾವು ಕಟಿಂಗ್ ಮಾಡಿಲ್ಲ ಅಂದ್ರೆ ಸರ್ ಕಂಟಿನ್ಯೂ ಇರ್ತದ್ರಿ. ನಾವು ಕಟಿಂಗ್ ಮಾಡಿದೇವ ಅಂದ್ರೆ 3 ಸಾರಿ ಬರ್ತದೆ ಸರ್. ಕಾಯಿ ಇದು ಚೆನ್ನಾಗಿ ಬರ್ತದೆ, ಸ್ವೀಟ್ ಬರ್ತದ್ರಿ ಸರ್, ಜಾಸ್ತಿ ರುಚಿ ಬರ್ತದೆ. ಎಷ್ಟು ಗಿಡಗಳಿವೆ ನಿಮ್ಮಲ್ಲಿ? ನಮ್ಮಲ್ಲಿ 300 ಗಿಡ ಇವೆ ಸರ್. 1 ಎಕರೆಯಲ್ಲಿ 300 ಗಿಡ. ತುಂಬಾ ವಿಶಾಲವಾಗಿ ಬೆಳೀತದೆ, ಎತ್ತರಕ್ಕೆ ಬೆಳೀತದೆ. 6 ಫೀಟ್ ಮಾಡಿದ್ವಿ ಸರ್ ಹೈಟಿಗೆ. ನಾವು ಅಧಿಕ ಸಾಂದ್ರ ಪದ್ಧತಿಯಿಂದ ಮಾಡಿದ್ವಿ ಸರ್ ನಾವು. ಎಷ್ಟು ಒಂದು ಗಿಡದಲ್ಲಿ ಎಷ್ಟು ಬರಬಹುದು ಕಾಯಿ? ಒಂದು ಗಿಡದಲ್ಲಿ 300-200 ಕಾಯಿ ಬರುತ್ತೆ ಸರ್. ಒಂದು ಗಿಡದಲ್ಲಿ ಎಷ್ಟು ತೂಗಬಹುದು? ಮಿನಿಮಮ್ ಕಾಟ ನೋಡ್ರಿ, ಒಂದು 1 ಕೆಜಿ 4 ಕಾಯಿ ಆಗುತ್ತೆ ಸರ್. ಎಷ್ಟು ಕೆಜಿ ಆಗ್ತದೆ ಒಂದು ಗಿಡದಲ್ಲಿ? ಒಂದು 15 ಕೆಜಿ ಆಗ್ಬೋದು ಸರ್. 300 ಗಿಡದಲ್ಲಿ ಅಂದ್ರೆ ಇಷ್ಟು ಲೆಕ್ಕ ಮಾಡಿ ಸಿಗ್ತದೆ. ಈಗ ಗಿಡ ನೆಟ್ಟರೆ ಸಾಕ, ಅದಕ್ಕೆ ಏನು ಗೊಬ್ಬರ ಹಾಕೋದು, ಸಾಕಾಣಿಕೆ ಅವ್ರದ್ದು ಏನಾದ್ರು ರೋಗ ಬರುತ್ತೆ ಹೇಗೆ ಅಂತ? ಅದಕ್ಕೆ ಸ್ವಲ್ಪ ರೋಗ ಇರುತ್ತೆ ಸರ್, ಅದಕ್ಕೆ ಹಳದಿ ಮಚ್ಚ ರೋಗ ಸ್ವಲ್ಪ ಬರ್ತದೆ ಸರ್. ಅದಕ್ಕೆ ಏನ್ ಮಾಡ್ತೀರಿ? ಅದಕ್ಕೆ ಸ್ವಲ್ಪ ಎಣ್ಣೆಗಳು ಸ್ಪ್ರೇ ಮಾಡಿದ್ರಿ, ಅದರಿಂದ ಹೂ ಬಿಡುವ ಹಂತದಲ್ಲಿ ಸ್ವಲ್ಪ ಅದಕ್ಕೆ ನೀರು ಟೈಮಿಗೆ ಕರೆಕ್ಟ್ ನೀರು ಕೊಡ್ಬೇಕ್ರಿ. ಒಮ್ಮೆ ಹೂ ಸೆಟ್ಟಿಂಗ್ ಆಗಿಬಿಟ್ಟು ಆಯ್ತು ಸರ್, ಕಂಟಿನ್ಯೂ ಕಾಯಿ ನೀರು ಬಿಡ್ಬೇಕಲ್ಲ ಹೇಗೆ ಸರ್? 3 ದಿವಸಕ್ಕೊಮ್ಮೆ ನೀರು ಬಿಡೋದ್ರಿ. ಅದಕ್ಕೂ ಡ್ರಿಪ್ ಸಿಸ್ಟಮ್ ಮಾಡಿದೀನಿ ರೀ, ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡಕ್ ಸರ್. ಅಂದ್ರೆ ಕಾಯಿನ ಒಳ್ಳೇದು ಬರ್ತದೆ ಅಂತ? ಹಾ ರೀ, ಕೊಟ್ಟಿ ಗೊಬ್ಬರ ಎಷ್ಟು ನಾವು ಯೂಸ್ ಮಾಡ್ತೇವಲ್ರಿ ಅಷ್ಟು ಕಾಯಿ ದಪ್ಪ ಬರ್ತಾರಿ. ಕಾಯಿ ಅದಕ್ಕೆ ಶೈನಿಂಗ್ ಬರಕ್ ಸರ್, ಮೇನ್ ಶೈನಿಂಗ್ ಬರ್ತಂದ್ರ ನಮ್ಗೆ ತೋಟದಲ್ಲಿ ಬಂದು ಹೋಯ್ತಾರೆ ಸರ್. ಕೆಲವು ಏನಿರ್ತದೆ ವಿಶೇಷ ಪಟೇಲ್ರೆ, ಈ ಕಾಯಿ ಪೇರಳೆಕಾಯಿ ಒಳಗೆ ಒಂಥರ ಕಲರ್ ನಲ್ಲಿ ಇರ್ತದೆ, ಕೆಲವೊಂದು ಬಿಳಿ ಇರ್ತದೆ. ನಿಮ್ದು ಯಾವ್ದು? ಯಾವ ಸರ್? ನಮ್ದು ಬಿಳಿ ಬಿಳಿ ಬರ್ತಾರೆ ಸರ್. ನೀವು ಹೇಳೋದು ಕೆಂಪು ಅಂದ್ರೆ ನೇರಳೆ ಕಲರ್, ಪಿಂಕ್ ತೈವಾನ್ ಸರ್. ಪಿಂಕ್ ತೈವಾನ್ ಸರ್, ಅದು ನಮ್ಮ ಏರಿಯಾದಲ್ಲಿ ಹೋಗೋದು ಸರ್. ಅದು ಅದು ಧಾರವಾಡ ಹುಬ್ಳಿ ಆ ಏರಿಯಾದಾಗ ಅದು ನಡೀತದೆ ಸರ್. ಈ ನಮ್ಮ ಏರಿಯಾದಾಗ ಇದೇ ರೀ ಸರ್, ಲಕ್ನೋ 49 ರುಚಿಕ ಚೆನ್ನಾಗಿ ರುಚಿ ಇದೆ ಸರ್. ಇದು ಈಗ ನೀವು ಲಕ್ನೋ ಮಾಡಿರೋದು? ಹಾ, ಲಕ್ನೋ 49 ಅದು ಒಳ್ಳೇದು ಅಂತ. ಒಳ್ಳೇದು ಈ ಭಾಗಕ್ಕೆ ಯಾಕೆ, ಯಾವ ರೀತಿಯಲ್ಲಿ ಒಳ್ಳೇದು ಸರ್? ಇದು 12 ತಿಂಗಳು ಕಂಟಿನ್ಯೂ ಕಾಯಿ ಇರುತ್ತೆ ಸರ್. ನಾವು ಗಿಡ ದೊಡ್ಡದು ಬಿಟ್ಬಿಟ್ಟೆ ಅಂದ್ರೆ ಕಂಟಿನ್ಯೂ ಕಾಯಿ ಇರುತ್ತೆ ಸರ್. ಓಹೋ, ಹಿಂಗಾಗಿ ನಮ್ಗೆ ಈಗ ಆದಾಯ ಮೂಲ ಬೇಕಿಲ್ಲ ಸರ್. ಆದಾಯ ಮೂಲ ಒಂದಿದ್ರೆ ನಾವು ಮುಂದೆ ಯಾವ್ದೊಂದು ಬೆಳೆ ಮಾಡಕ್ ನಮ್ಗೆ ಲಾಗೋಡಿಗೆ ಏನು ಪ್ರಾಬ್ಲಮ್ ಆಗಲ್ರಿ. ಈಗ ಪಪ್ಪಾಯಿ ಬೆಳೆ ಮುಗಿತಾ ಮುಗಿತಾ ಬಂತ ಅಂತ ಹೇಳಕ್ ಪೇರಳೆ ಇದೆ ನಿಮ್ಗೆ? ಇದು ಪೇರಳೆ ಕಂಟಿನ್ಯೂ ಇರ್ತದೆ ಸರ್. ಇದು ಹೌದಲ್ಲ? ಹಾ, ಇದು ಏನಿದು, ಇದು ಎಮ್ಮಿ ಇದ್ದಂಗೆ ಸರ್, ಹೈನುಗಾರಿಕೆ ಮಾಡ್ದಂಗ ಸರ್. ಇದು ಬರ್ತಾನೆ. ಹಾ, ನಮಗ್ ದುಡ್ಡು ಬೇಕಾ? ಒಂದ್ 4 ಕ್ಯಾನ್ ಕಡಿಪ ಇದು ಮಾಡ್ಕೊಂಡ್ ಬರೋಣ ಅಷ್ಟೇ ರೀ. ಇದು ಕಂಟಿನ್ಯೂ ಬರ್ತದೆ ಸರ್. ಮಾರಾಟದ ವ್ಯವಸ್ಥೆ ಹೇಗೆ? ಇದು ಮಾರಾಟ ಅಲ್ಲಿ ವ್ಯಾಪಾರಸ್ಥರು ಹರ ಸರ್, ಅವ್ರು ಬಂದು ಕಂಟಿನ್ಯೂ ಹೋಯ್ತಾರೆ. ಅದು ಮುಂಜಾನೆ 7 ಗಂಟೆ ಕಡಿಬೇಕು ಸರ್. 6 ಗಂಟೆ ಬರ್ತಾನ್ರಿ, ಬಂದು 6 ಗಂಟೆ ಕಡ್ದವ್ರು ಎಷ್ಟೋ ಅಷ್ಟೇ ಕಟ್ಕೊಂಡು ಹೋಯ್ತಾನ್ರಿ ಸರ್. ಅದಕ್ಕೆ ಮುಂಜಾನೆ ಕಡಿಬೇಕು ಅಂತ ಅಂದ್ರ ಕಾಯಿ ಸೈನಿಂಗ್ ಇರ್ತದೆ, ಅದು ಮತ್ತ ಒಂದ್ರಕ್ಕೆ ಕಾಯಿ ಮಾರಿರ್ಬೇಕು ಸರ್. ಹಿಂಗಾಗಿ ಅವರು ಜಲ್ದಿ ಬಂದು ಹಿಂಗೆ ಕಡೆ ಅದಕ್ಕೆ ಶೈನಿಂಗ್ ಕಾಯಿಗಳೇ ಇರ್ತಾವ. ಫ್ರೆಶ್ ಮಾಲ್ ಸಿಗಬೇಕು ಬೇಕಲ್ರಿ ಸರ್, ಅವ್ರ ಗ್ರಾಹಕರಿಗೆ ಸ್ವಲ್ಪ ಚೆನ್ನಾಗಿರ್ತದೆ ಮಾಡ್ತಾರೆ. ಹಣ್ಣುಗಳನ್ನ ಹೆಚ್ಚಾಗಿ ತಿನ್ಲಿಕ್ಕೆ ಮಾಡ್ತಾರೆ, ಬೇರೆ ಏನಾದ್ರು ಬೇರೆ ಏನು ನನಗೇನು ಅಷ್ಟೇನು ಇದು ಗೊತ್ತಿಲ್ಲ ಸರ್, ಅದು ಮಾಹಿತಿ ಇಲ್ರಿ. ಅದು ನುಗ್ಗಿ ಬೆಳೆಯನ್ನು ಕೂಡ ಮಾಡ್ತಾ ಇದ್ರಂತೆ. ಎಷ್ಟು ಎಕರೆಯಲ್ಲಿ ಇದೆ ನುಗ್ಗಿ? 1 ಎಕರೆ ಮಾಡಿದ್ದೀನಿ ಸರ್. ಅದನ್ನು ಚೆನ್ನಾಗಿದೆ ಸರ್, ಈ ವರ್ಷ ಚಲೋ ಆಗಿದೆ ಸರ್, ರೇಟ್ ಚೆನ್ನಾಗಿತ್ತು. ಏನು ನುಗ್ಗೆಯಲ್ಲಿ ಏನು ವಿಶೇಷ ತಳಿಯನ್ನು ಹಾಕಿದ್ರೆ ಜಮೀನಿನಲ್ಲಿ? ಇದು ಭಾಗ್ಯ ತಳಿ ಇತ್ತಿಲ್ರಿ ಸರ್. ಭಾಗ್ಯ ಏನಾದ್ರದ್ದು ವಿಶೇಷ ಭಾಗ್ಯ ತಳಿ ಅಂದ್ರೆ ಗಿಡ ಸ್ವಲ್ಪ ಹೈಟ್ ಹೋಗಲ್ ಸರ್ ಸ್ವಲ್ಪ, ಅದಕ್ಕೆ ಅಲ್ಲಿ ಇದು ಆತರ ಕಾಯಿನೂ ಸರಿಯಾಗಿ ಬರ್ತದೆ ಸರ್. ಅಂದ್ರೆ ಹೇಗೆ ಇದು ಫಸಲು ಹೇಗೆ ಬರ್ತದೆ ಇದ್ರದ್ದು ಅಂದ್ರೆ 7 ತಿಂಗಳ ನಂತರ ಕಟಿಂಗ್ ಆಗ್ತಾರೆ ಸರ್. 7 ತಿಂಗಳು ಕಾಯ್ಬೇಕು? ಹಾ ರೀ, 7 ತಿಂಗಳು ಕಾಯ್ದು ಸಿಂದು ನಾವು ಮೇಲೆ ನುಗ್ಗೆ ಗಿಡ ದೊಡ್ಡದಾಗಿ ಬೆಳೆಯಲ್ಲ ಸಾಧಾರಣ ಸರ್. ನಾವು ಕಂಟಿನ್ಯೂ ಅದು ಕಡಿಲಾರದೆ ಬಿಟ್ಟೆ ಬೆಳೀತಾರೆ ಸರ್. ಒಂದ್ ವರ್ಷಕ್ಕೆ ತೆಗಿಬೇಕಾದ್ರೆ ಮತ್ತೆ ಹಿಂಗೆ ಕಟಿಂಗ್ ಮಾಡ್ಬೇಕ್ರಿ ಸರ್, ತೆಗಿಬೇಕ್ರಿ. ಮತ್ತೆ ನಾವು ಮತ್ತೆ ಬೀಜ ಊರ್ಬೋದು ರೀ, ಇಲ್ಲಾಂದ್ರೆ ಮತ್ತೆ ಬಡ್ಡಿ ಮ್ಯಾಗ ಮಾಡಬಹುದು, ಬಡ್ಡಿ ಮ್ಯಾಗ ಆಗ್ತದೆ ಸರ್. ಯಾವ್ದು ಬೀಜದಲ್ಲಿ ಒಳ್ಳೇದಾ ಬಡ್ಡಿ ಮೇಲೆ ಒಳ್ಳೇದ ಸರ್? 2 ವರ್ಷ ಬಡ್ಡಿ ನಡೀ ಚೆನ್ನಾಗಿ ಬರುತ್ತೆ ಸರ್. 2 ವರ್ಷ ನಂತರ ತೆಗೆದು ಮತ್ತೆ ಬೀಜಾನೆ ಮಾಡ್ಬೇಕು ಸರ್. ಓಹೋ, ಅದಕ್ಕೆ ಅಂದ್ರೆ ಕಾಯಿದು ಮತ್ತೆ ಚಲೋ ಬರ್ತದೆ ಸರ್. ಇಲ್ಲಾಂದ್ರೆ ಹಂಗೆ ಹಳಿದ ಗಿಡ ಇಟ್ಟೆ ಅಂದ್ರೆ ಮತ್ತೆ ಕಾಯಿಯಲ್ಲಿ ಜರ ಕುಬ್ಜ ಆಗ್ತದೆ ಸರ್. ಏನು ದಪ್ಪ ಬರ್ತದೆ, ಉದ್ದ ಬರ್ತದೆ, ಹೇಗೆ ಅದು ಸರ್? ಉದ್ದ ಬರ್ತದೆ ಸರ್, ಅದು 2 ಫೂಟ್ ಒಂದೂವರೆ ಫೂಟ್ ಆಗುತ್ತೆ ಸರ್. ಹೇಗೆ ಕಟಾವು ಹೇಗೆ ಅದು, ಎಷ್ಟು ಸಮಯಕ್ಕೆ ಮಾಡ್ಬೇಕು ಸರ್? 15 ದಿವಸಕ್ಕೊಮ್ಮೆ ಕಟಿಂಗ್ ಮಾಡ್ತಾರೆ. ಅದನ್ನ ದಪ್ಪ ದಪ್ಪ ಕಾಯಿ ಏನವಲ್ರಿ, ಅವು ಕಟಿಂಗ್ ಮಾಡ್ಕೊಳ್ರಿ. ಅದು ಮಾರ್ಕೆಟಿಂಗ್ ನಾವು ಹೈದರಾಬಾದ್ ಮಾಡ್ತೇವೆ ಸರ್ ಜಾಸ್ತಿ. ಓಹೋ, ಲೋಕಲ್ ಮಾಡಲ್ಲ? ಇಲ್ಲ ಸರ್, ನಮ್ಮ ಊರಲ್ಲಿ ಫುಲ್ ನಮ್ಮೂರ ಚಳಿಗೇರಿ ಮತ್ತೇನದು ಮದನಿ ಪರ್ಗ ಪೂರ ಏನದ ರೀ ಹೈದರಾಬಾದ್ಗೆ ಹೋದ್ರಿ. ಓಹೋ, ಅಂದ್ರೆ ನೀವೆಲ್ಲ ಕೃಷಿಕರು ಒಟ್ಟು ಸೇರ್ಕೊಂಡು? ಒಟ್ಟು ಸೇರ್ಕೊಂಡು. ನಿಮ್ಮಲ್ಲಿ ಎಷ್ಟು ಕಟಾವ್ ಆಗ್ತದೆ? ನಮ್ಮಲ್ಲಿ ಸರ್ ಡೈಲಿ ಒಂದು ಲೋಡ್ ಹೋಗುತ್ತೆ ಸರ್. ಓಹೋ, ನಿಮ್ಮ ಜಮೀನಿಂದ ಎಷ್ಟು ಹೋಗ್ತದೆ? ನಾವು 15 ದಿವಸಕ್ಕೊಮ್ಮೆ ಕಟಿಂಗ್ ಮಾಡ್ತೀನಿ ಸರ್. ಒಂದು ಒಂದು 5-6 ಕ್ವಿಂಟಲ್ ಹಚ್ಚು ಬಿಡ್ತೇನೆ. 5-6 ಕ್ವಿಂಟಲ್ ನಿಮ್ದೇ ಇರ್ತದೆ? ಹಾ ಸರ್. ಓಹೋ, ಒಂದು ಲಾರಿಯಲ್ಲೇ ಕಳಿಸಿಬಿಡಿ? ಲಾರಿಯಲ್ಲಿ ಅಷ್ಟು ಮಂದಿ ಎಲ್ಲ ರೈತರು ಸೇರಿ. ಹೇಗೆ ಕಿಲೋಗೆ ಹೇಗೆ ಮಾರಾಟ ಆಗ್ತದೆ ಸರ್? ಸುರುವಿಗೆ ನೋಡಿ ಸರ್, 150 ರೂಪಾಯಿ ತಕ್ಕ ಮಾರಿದೇವ್ ರೀ ಕಿಲೋಗೆ. ಹಾ, ಇವಾಗ 10 ರೂಪಾಯಿ ತಕ್ಕ ರೇಟ್ ಆಗಿದೆ ಸರ್ ಲಾಸ್ಟ್. ಹಿಂಗೆ ಕಡಿಮೆ ಅಂದ್ರೆ 10 ರೂಪಾಯಿ? ಹಾ, ಕಡಿಮೆ ಕಿಲೋಗೆ 10 ರೂಪಾಯಿ. ಹಾ, ಕಿಲೋಗೆ 10 ರೂಪಾಯಿ. ಇದೇ ಕಾಯಿನೇ ಮೊದಲ 100 ರೂಪಾಯಿ ಮಾರಿದೇವ್ರಿ ಸರ್. ಓಹೋ, ಈಗ ಹೇಗಿದೆ ರೇಟ್? ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸರ್, ಇವಾಗ 14-15 ಮಾರ್ತಾ ಇದೆ ಸರ್. ಮಾರ್ಕೆಟಲ್ಲಿ 30-40 ರೂಪಾಯಿ ತಗೊಳ್ತಾರೆ. ಅದೇ ರೀ, ನಮ್ಮ ರೈತರದು ಮತ್ತ ನಡುವ ದಲ್ಲಾಳಿಗಳಿಗೆ ರೈತನಿಗೆ ಇದೇ ತೊಂದರೆ, ಸ್ವಲ್ಪ ಗ್ರಾಹಕರಿಗೆ ಆದಾಯ ಕಡಿಮೆ ಆಗೋದು. ಹೌದು ಸರ್, ಹೈದರಾಬಾದ್ ಮಾರ್ಕೆಟ್ ನಲ್ಲಿ ತುಂಬಾ ಬೇಡಿಕೆ ಇದೆ. ನುಗ್ಗಿ ಹೆಚ್ಚೆತ್ತವಾಗಿ ಹೋಗೋದು ಹೈದರಾಬಾದ್ ಮಾರ್ಕೆಟ್ ಸರ್. ಓಹೋ, ನಿಮ್ಗೆ ಈಗ ಹೆಚ್ಚು ಲಾಭ ಅಂತ ಅನಿಸ್ತದೆ ಅದರಲ್ಲಿ ಕೂಡ? ಹಾ ಸರ್, ಅದಕ್ಕೆ ಯಾವುದೇ ಲಾಗೋಡಿ ಇರಲ್ಲ ಸರ್, ನಾವು ಬಾಂಡೋಲ ಹಾಕೋದೇ ಕಡಿಮೆ ಅಲ್ಲ ಸರ್, ಖರ್ಚು ಕಡಿಮೆ ಅಂತ ಕಾಣ್ತಾ. ಬಹಳ ಕಡಿಮೆ ಖರ್ಚು. ಏನೇನು ಗೊಬ್ಬರ ಎಲ್ಲ ಹಾಕ್ಬೇಕು, ನೀರೆಲ್ಲ ಬಿಡಬೇಕು, ಹೇಗೆ ತಿಪ್ಪಿ ಗೊಬ್ಬರ ಹಾಕ್ಬೇಕು ಸರ್? ಸ್ವಲ್ಪ 2 ಸಾರಿ ತಿಪ್ಪಿ ಗೊಬ್ಬರ ಕಟ್ಸಿ ಬಿಟ್ಟು ನಡೀತದೆ ಸರ್. ಫಸಲು ಚೆನ್ನಾಗಿ ಬರಬೇಕಾದ್ರೆ ಏನೇನು ಮಾಡ್ಬೇಕು? ಅದೇ ಸ್ವಲ್ಪ DAP ಅವು ಎಲ್ಲ ಕಟ್ಬೇಕು ಸರ್, ಅವು ಸ್ವಲ್ಪ ಹಾಕ್ತೀರಿ, ಹಾಕೋತ ಹೋಗ್ಬೇಕ್ರಿ. ಮತ್ತೆ ಕಲ್ಲಂಗಡಿ ಬೆಳೆಯನ್ನು ಹೇಗೆ ಮಾಡ್ತೀರಿ, ಎಷ್ಟು ಜಮೀನಿನಲ್ಲಿ? ಕಲ್ಲಂಗಡಿ 1-2 ಎಕರೆ ಜಮೀನಲ್ಲಿ ಮಾಡಿದ್ರಿ ಸರ್. ಯಾವ್ದು ವಿಶೇಷ ತಳಿಯನ್ನ? ಹಾ ಸರ್, ಅದ್ರಾಗ ಅವ್ರಿ ಸರ್, ಮೆಲೋಡಿ ತಳಿ ನಾವು ಮಾಡಿನ್ರಿ ಸರ್. ಮೆಲೋಡಿ? ಹಾ ರೀ. ಎಲ್ಲಿಂದ ಈ ತಳಿಯನ್ನು ತರಿಸ್ತೀರಿ? ನಮ್ಮೂರಲ್ಲಿ ನರ್ಸರಿ ಇದಾರೆ ಸರ್, ಗಣಪತಿ ಕ್ಲಿಕ್ಕಿ ಅಂತೇಳಿ. ಕೃಷಿ ವಿಧಾನ ಹೇಗೆ, ಯಾವ ರೀತಿ ಮಾಡ್ತೀರಿ? ನಾಟಿ ಮಾಡೋದ್ರಿ. ಅದೇ ಸರ್, ಒಂದು ಎಲ್ಲ ಮಲ್ಚಿಂಗ್ ಮಾಡೋದ್ರಿ. ಮಲ್ಚಿಂಗ್ ಮಾಡಿಕೊಂಡ ಏನದ, ಒಂದು ಎಕರೆಗೆ 6,000 ಈಗ ಕುಣ್ತಾವ ಸರ್. 6,000 ರೀ, ಒಂದು 100 ಫೂಟಿ ಒಂದು ಕುಣಿಸಿದ ಅಂದ್ರೆ 6,000 ಈಗ ಕುಣ್ತಾವ್ರಿ. ನಾವು ಜರ ನಿಮ್ಮ ತೋಟ ಜರ ಜೋರಾಗಿತ್ತು ಅಂದ್ರೆ 1.5 ಫೂಟ್ನು ಕುಣಿಸ್ಬೋದ್ರಿ, 5,000 ಆಗಿನ್ನು ಕುಣಿಸ್ಬೋದ್ರಿ. ಒಂದು ಹಂಗೆ ಸ್ಟಾರ್ಟಿಂಗ್ ಅದು ಎಷ್ಟು ಸರ್? ಎಷ್ಟು ಸಮಯದಲ್ಲಿ ಬರ್ತದೆ ಸರ್? 50-55 ದಿನ ಬರುತ್ತೆ ಸರ್. ಖರ್ಚು ವೆಚ್ಚ ಎಲ್ಲ ಹೇಗಿದೆ ಸರ್? ಖರ್ಚು ಜಾಸ್ತಿ ಸರ್ ಅದಕ್ಕೆ ಸ್ವಲ್ಪ. ಯಾಕೆ? ಒಂದ್ ಎಕರೆಗೆ ಇಲ್ಲಿ ಮಿನಿಮಮ್ 50-60 ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರ್. ಯಾವ್ದಕ್ಕೆ ಹೆಚ್ಚು ಖರ್ಚಾಗೋದು, ಗೊಬ್ಬರಕ್ಕ ಅಥವಾ ಹೇಗೆ? ಇದು ಸರ್ ವಾಟರ್ ಸಾಲೇಬಲ್ ಸದ್ಯ ಕಾಸ್ಟ್ಲಿ ಆಗಿದೆ ಸರ್, ಅದಕ್ಕೆ ಸ್ಪ್ರೇನು ಜಾಸ್ತಿ ರೇಟ್ ಆಗಿದೆ ಸರ್, ಹಿಂಗಾಗಿ ಅದು ರೇಟ್ ಮತ್ತೆ ಅಷ್ಟು ಹೋಗುತ್ತೆ ಸರ್, ಲಾಗೋಡಿ ಜಾಸ್ತಿ. ನಿಮ್ಮ ಜಮೀನಲ್ಲಿ ಎಷ್ಟು ಟನ್ ಸಿಗ್ತಾ ಇದೆ ಸರ್? ಒಂದ್ ಎಕರೆ ನಾ ಮಾಡಿನ್ರಿ, ಒಂದ್ ಎಕರೆಕ 11 ಟನ್ ಮಾಲು ಇದು ಮಾಡಿದ್ರು. ಮಾರಾಟ ಇಲ್ಲಿ ಬಂದು ಖರೀದಿ ಮಾಡ್ತಾರೆ? ಹಾ, ಇಲ್ಲೇ ತೋಟಕ್ಕೆ ಬಂದು ಖರೀದಿ ಮಾಡ್ತಾರೆ. ಸ್ಥಳೀಯ ಮಾರುಕಟ್ಟೆ? ಹೌದು ಸರ್, ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾಡಿದ್ದಾರೆ ಸರ್. ಎಷ್ಟು ಕಿಲೋಗೆ ಹೇಗೆ ರೇಟ್ ಕೊಡ್ತಾರೆ ನಿಮಗೆ ಸರ್? ಅದು ಸೀಜನ್ ಮೇಲೆ ಹೋದ ಸರ್, ಈಗ ಬೇಸಿಗೆ ಸೀಜನ್. ಬೇಡಿಕೆ ಇದ್ದಾಗ ಎಷ್ಟು ಬೆಲೆಗೆ? ಹೆಚ್ಚು ಬೇಡಿಕೆ ಇದ್ದಾಗ 25-30 ತನಕ ಮಾರಿದ್ರೆ ಸರ್. ಓಹೋ, ಕಿಲೋಗೆ? ಹಾ ಸರ್. ಒಂದು ಕಲ್ಲಂಗಡಿ ಎಷ್ಟು ಭಾರ ತೂಗ್ತದೆ? ಒಂದು ಕಲ್ಲಂಗಡಿ 6-7 ತನಕ ಆಗುವ ಸರ್. ಓಹೋ, ಎಲ್ಲ ಸರಾಸರಿ 3-3.5 ಇರ್ತದೆ ಸರ್. ಒಳಗೆ ಜಾಸ್ತಿ ಒಂದು ಹಚ್ಚಕಂಬಂದ್ರು 6-7 ಕೆಜಿ ತನಕ ಆಗ್ಬೋದು ಸರ್. ಈಗ ನೀವು ಬೆಳೆಯುವಂತ ಮೆಲೋಡಿ, ಮೆಲೋಡಿ ತಳಿಯಲ್ಲಿ ಅದು ಏನು ವಿಶೇಷತೆ ಅದರದ್ದು ಅಂದ್ರೆ ಹಣ್ಣು ದೊಡ್ಡದಾಗ್ತದ? ಸೈಜ್ ಚೆನ್ನಾಗಿ ಬರ್ತದೆ ಸರ್. ಬೀಜ ದಪ್ಪ ಇರಲ್ಲ ಸರ್, ಒಳಗೆ ಸಣ್ಣ ಇರ್ತದೆ ಬೀಜ ರೀ. ರೋಗ ನಿರೋಧಕ ಶಕ್ತಿ ಸ್ವಲ್ಪ ಅದರ ಸರ್ ಅದಕ್ಕೆ. ಈ ಉಳ್ಕಿ ಕಲರ್ ಜರ ಹೆಚ್ಚು ಕಡಿಮೆ ಇರ್ತಿರ್ತದೆ. ಕಲರ್ ಬಣ್ಣ ಹೇಗಿರ್ತದೆ ಅಂತ ಸರ್? ಕೆಂಪು ಕಲರ್ ಬರ್ತಾರೆ ಒಳಗೆ. ಅಂದ್ರೆ ಕೆಲವೊಮ್ಮೆ ಹೊರಗಿನದ್ದು ಹಸಿರು ಇರ್ತದೆ, ಕೆಲವೊಮ್ಮೆ ಲೈಟ್ ಆಗಿರ್ತದೆ, ಹೇಗಿದೆ? ಇಲ್ಲ ಸರ್, ಇದು ಮೇಲ್ಗಡೆ ಹೆಸರು ಬರ್ತಲ್ರಿ, ಒಳಗಡೆ ಪೂರ ಕೆಂಪು ಇರುತ್ತೆ. ಕೆಂಪು ಇರ್ತದೆ ಅಂದ್ರೆ ಇದು ಈ ಮೆಲೋಡಿ ಒಳ್ಳೆ ಫಸಲು ಕೊಡ್ತದೆ ಸರ್. ನಿಮ್ ಕಡೆ ಎಲ್ಲ ಹೆಚ್ಚಾಗಿ ನಮ್ ಕಡೆ? ಹಾ ರೀ, ಮೆಲೋಡಿ ಮಾಡಿರ್ತಾರೆ ಜಾಸ್ತಿ ರೀ. ಚಾಮುಂಡ ತಳಿ ಅದು ಬಂದ್ರಿ, ಅದು ಚಲೋ ತಳಿ. ಹೆಚ್ಚು ನೀರು ಉಣಿಸಬೇಕಾಗ್ತದೆ ಹೇಗೆ? ಹಾ, ನೀರು ಜಾಸ್ತಿ ಬೇಕು ಸರ್ ಅದಕ್ಕೆ. ಮಿನಿಮಮ್ ಇಲ್ಲಂದ್ರೆ ದಿನ 3 ಗಂಟೆ ನೀರು ಅದಕ್ಕೆ ಬಿಡಬೇಕ್ರಿ ಸರ್, ಡ್ರಿಪ್ ಲೈನ್ ಮುಖಾಂತರ ರೀ. 3 ಗಂಟೆ ಅದಕ್ಕೆ ನೀರು ಕಂಟಿನ್ಯೂ ಬೇಕ್ರಿ. ಮತ್ತೆ ಮುಂದೆ ಕಾಯಿ ಸೈಜ್ ಆಗೋ ಟೈಮಿಗೆ ರೀ, 5-6 ಗಂಟೆ ನೀರು ಬಿಡಬೇಕ್ರಿ. ಈಗ ನೀವು 1 ಎಕರೆ ಹಚ್ಚಿದ್ರಂತ ಹೇಳಿದಿರಿ, ಎಷ್ಟು ಖರ್ಚು ಬರ್ತದೆ ಸರ್? 1 ಎಕರೆಗೆ 50-60 ಸಾವಿರ ರೂಪಾಯಿ ಅದ್ರ ಖರ್ಚು ಇದೆ ಸರ್. ಲಾಭ? ಲಾಭ ಅದು ರೇಟ್ ಮೇಲೆ ಹೋಗ್ತದೆ ಸರ್. ಇವಾಗ ರೇಟ್ ಚೆನ್ನಾಗಿತ್ತಂದ್ರೆ ಜನ ಹೆಚ್ಚಿಗೆ ಲಾಭ ಆಗ್ತಾರೆ, ರೇಟ್ ಕಮ್ಮಿ ಇತ್ತಂದ್ರೆ ಸ್ವಲ್ಪ ಲಾಭ ಕಮ್ಮಿ ಆಗ್ತಾರೆ ಸರ್. ಇಷ್ಟೇ, ಮೈ ಮೇ ಏನು ಬರಲ್ರಿ, ಜನ ಹುಷಾರ್ಲೆ ಮಾಡ್ಬೇಕು ನೋಡ್ರಿ ಸರ್. ಅಂದ್ರೆ ನಷ್ಟ ಆಗೋದಿಲ್ಲ ಅಲ್ವಾ? ಕಲ್ಲಂಗಡಿ ಏನು ಮಾಡಿದ್ರು ಒಳ್ಳೇದೇ ಅಂತ. ಒಳ್ಳೇದೇ. ಈಗ ಇಷ್ಟೆಲ್ಲ ಮಿಶ್ರ ಬೆಳೆ ಮಾಡ್ತಾ ಇದ್ರಿ, ಏನಾದ್ರೂ ಸಾಲ ಎಲ್ಲ ತಗೊಂಡು ಕೃಷಿ ಮಾಡ್ತೀರಾ ಹೇಗೆ ಅಂತ? ಬ್ಯಾಂಕ್ ನೆರವು, ಆರ್ಥಿಕ ನೆರವನ್ನ? ಹಾ, SBI ಬ್ಯಾಂಕ್ ನೆರವು ತಗೊಂಡಿದ್ದೀವಿ ಸರ್, ಅದರಿಂದ ಸಾಲ ಇದೆ ಸರ್ ನಮಗೆ. ಅದೆಲ್ಲ ಅನುಕೂಲ ಆಗ್ತದೆ ರೈತರಿಗೆ? ಹಾ ರೀ, ಅದು 7% ಬಡ್ಡಿ ಇರೋದು ಸ್ವಲ್ಪ ಅನುಕೂಲ ಇದೆ ಸರ್. ಅದರಿಂದ ಮರುಪಾವತಿನ ಹಾಗೆ ವರ್ಷಿಗೆ ರಿನ್ಯೂವಲ್ ಮಾಡ್ತಾ ಇದೆ ಸರ್. ಈಗ ಪ್ರಧಾನಮಂತ್ರಿಯವರು ಕೃಷಿಕರಿಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕ ನೆರವನ್ನ ಕೊಡ್ತಾರೆ, ನೀವು ಅಂತದ್ದೇನಾದ್ರೂ ಪಡೆದಿದ್ದೀರಿ? ಹಾ ಸರ್, ನಮ್ಗೆ ಪ್ರಧಾನಮಂತ್ರಿ ಯೋಜನೆ ಕೃಷಿ ಸನ್ಮಾನ ಯೋಜನಾ ಇದಲ್ಲ ಸರ್, ಅದರಿಂದ 3 ತಿಂಗಳಿಗೊಮ್ಮೆ 2,000 ರೂಪಾಯಿ ಅಕೌಂಟಿಗೆ ಹಾಕ್ಬೋದು. ಅನುಕೂಲ ಆಗ್ತದೆ ನಿಮಗೆ? ಹಾ ಸರ್, ಅದಕ್ಕೆ ರಾಜ್ಯ ಸರ್ಕಾರ ಸೇರಿಸಿ ಕೊಡ್ತದಲ್ಲ, ಅವ್ರು ಹಾಕ್ತಾರೆ ಸರ್. ಅದನ್ನು ಕೂಡ ಅನುಕೂಲ ಆಗ್ತದೆ. ಅಂದ್ರೆ ನೀವು ಈಗ ಶಿಕ್ಷಣ ಮುಂದುವರಿಸದೆ ಕೃಷಿಯಲ್ಲಿ ಮುಂದುವರೆದಿರೋದು ತೃಪ್ತಿ ಇದೆ? ತೃಪ್ತಿ ಸರ್ ನಮಗೆ. ಅಲ್ಲ ವಿಶ್ವನಾಥ್ ಪಾಟೀಲ್, ನಿಮ್ಮಾಗೆ ಯುವಕರು ಈಗ ಎಲ್ಲ ತಿರುಗಾಡೋದು ಅದು ಇದು ಮಾಡ್ತಾ ಇದ್ದಾರೆ. ಕೃಷಿ ಇದ್ರೂ ಭೂಮಿ ಇದ್ರೂ ಕೂಡ ಕೃಷಿ ಮಾಡೋದಿಲ್ಲ, ಉಳುಮೆ ಮಾಡೋದಿಲ್ಲ, ಕೃಷಿ ಭೂಮಿ ಪಾಳ ಬಿದ್ದಿರ್ತದೆ. ಅಂತವ್ರಿಗೆ ಏನ್ ಹೇಳ್ತೀರಿ? ದಯವಿಟ್ಟು ಮಾಡ್ರಿ, ಕೃಷಿ ಚೆನ್ನಾಗಿದೆ ಮಾಡ್ರಿ, ಮನಸ್ ಕೊಟ್ಟು ಮಾಡಿದ್ರೆ ಎಲ್ಲ ಸಿಕ್ಕೇ ಸಿಗಪ್ಪ. ಒಂದು ಆತ್ಮದ ಸಂತೋಷ ಸಿಗ್ತದೆ ಮತ್ತೆ ಆರೋಗ್ಯನ ಕಾಪಾಡಲಿ. ಈಗ ಹಂಗ್ರಿ ಸರ್, ನಾವು ತಂದೆ ತಾಯಿಗಳಿಗೆ ನಾವು ಬಿಟ್ಟು ಹೋದೆ ಅಂದ್ರಿ ನೋಡ್ಕೊಳ್ ಬಹಳ ಕಷ್ಟ ಆಗ್ತಾರೆ. ಅದನ್ನು ಆಗ್ತಾರೆ, ನಮ್ ಭೂಮಿನೂ ಕಾಯ್ತೇವ್ರಿ, ನಮ್ ತಂದೆ ತಾಯಿನೂ ಕಾಯ್ತೇವ್ರಿ. ಹಿಂಗಾಗಿ ಈಗ ನಿಮ್ಮ ಜೊತೆಗೆ ಯಾರಿದ್ದಾರೆ? ನಮ್ ತಂದೆ ತಾಯಿ ವಯಸ್ಸಾದಾಗಿದೆ ಅಂದ್ರೆ 50-60 ನಮ್ ತಂದೆ ತಾಯಿ ಒಟ್ಟಿಗೆ ನೀವು ಇದ್ದೀರಿ? ಒಟ್ಟಿಗೆ ಸೇರಿ ಕೃಷಿ ಮಾಡೋದು? ಹಾ ಸರ್. ಈಗ ಕೃಷಿ ಮಾಡ್ಲಿಕ್ಕೆ ಈ ಕೂಲಿ ಆಳುಗಳ ಕೊರತೆ ಇದೆ ಅಂತ ಹೇಳ್ತೀರಿ, ನೀವ್ ಅದ್ರ ಬಗ್ಗೆ ಏನ್ ಮಾಡ್ತೀರಿ? ಕೂಲಿ ಆಳುಗಳ ಕೊರತೆ ಇದ್ರ ಸರ್, ಎಲ್ಲ ಪಗಾರ ಜಾಸ್ತಿ ಅವ್ರಿಗೆ ಯಾರಿಗೆ ಅಪ್ಲೈ ಇಲ್ಲ ಸರ್. ಹೆಂಗನ್ರಿ ಈ ಎಲ್ಲ ರೇಟ್ ಜಾಸ್ತಿ ಆಗ್ಬೇಕ್ರಿ, ಅವ್ರಿಗೆ ಏನನ್ನದ್ರಿ? ನನಗೆ ಅಂತ ವಿಶ್ವನಾಥ್ ಪಾಟೀಲ್ ಹೆಚ್ಚು ದುಡಿತೀರಾ ಅಂತ? ಹೌದು ಸರ್, ನಾವು ಸ್ವತಃ ದುಡಿತೇವೆ ಸರ್. ಸ್ವತಃ ದುಡಿಬೇಕು ಮೇನ್, ನಾವು ಸ್ವತಃ ದುಡಿಬೇಕ್ರಿ. ಅಂದ್ರೆ ನಮ್ಗೆ ಉಳಿತಾರ, ಇಲ್ಲ ಅಂದ್ರೆ ಎಲ್ಲಾನೇ ಕೂಲಿ ಮಾಡ್ಕೋತ ಹೋದ್ರೆ ಅಂದ್ರೆ ಈಗ ಎಲ್ಲಾನು ನಾವೇ ಮಾಡೋದಾಗಲ್ಲ ಸರ್. ಆಗಲ್ಲ, ಒಂದ್ ಟೈಮ್ ಜನ ತೋನೆ ಬೇಕು, ಅವ್ರಿಲ್ಲೇ ನಡೆಯಲ್ಲೇ ರೀ. ನಾವ್ ಯಾವ್ದು ಮಾಡೋದಾತ್ರಿ ಸರ್? ಒಂದ್ ಮಾಡಬಹುದ್ರಿ, ನಾಲ್ಕೈದು ಕೆಲಸಗಳು ಒಬ್ಬರೇ ಹೆಂಗಾಗತ್ತರಿ? ನಮ್ಗೆ ಇಟ್ಕೊಳ್ಬೇಕಾಗ್ತದೆ, ಇಟ್ಕೊಳ್ಬೇಕ್ರಿ. ತುಂಬಾ ಒಳ್ಳೇದು ವಿಶ್ವನಾಥ್ ಬಾಬುರಾವ್ ಪೊಲೀಸ್ ಪಾಟೀಲ್ರೆ, ನಿಂಬಾಳದಂತ ಪ್ರದೇಶದಲ್ಲಿ ಮಿಶ್ರ ಬೆಳೆ, ಅದರಲ್ಲೂ ಕೂಡ ಈ ಪಪ್ಪಾಯ ಕೃಷಿಯಲ್ಲಿ ಬಹಳ ಯಶಸ್ವಿ ಒಬ್ಬ ಕೃಷಿಕನಾಗಿ, ಅದರ ಜೊತೆಗೆ ಪೇರಳೆ, ನುಗ್ಗೆ, ಕಲ್ಲಂಗಡಿ ಅಂತ ಕೃಷಿಯನ್ನ ಮಾಡಿ ವರ್ಷ ಪೂರ್ತಿ ಒಂದು ಆರ್ಥಿಕ ಸಂಪನ್ಮೂಲ ಗಳಿಸುವ ಹಾಗೆ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಬಹಳ ತೃಪ್ತಿಯ ಜೀವನವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ನಮ್ಮ ಯುವಕರಿಗೆ ಒಬ್ರು ಆದರ್ಶ ವ್ಯಕ್ತಿ, ಯಾಕೆಂತ ಹೇಳಿದ್ರೆ ಕೃಷಿ ಕೇವಲ ಹಿರಿಯರೇ ಮಾಡ್ತಾ ಇದ್ರು, ಆದ್ರೆ ಯುವಕರು ಕೂಡ ಕೃಷಿ ಭೂಮಿಗೆ ಬಂದು ಕೃಷಿಯನ್ನ ಮಾಡಿ ಬಹಳ ನೆಮ್ಮದಿಯ ಒಂದು ಬದುಕನ್ನ ಮಾಡ್ತಾ ಇದ್ದಾರೆ ಅನ್ನುವ ವಿಚಾರವನ್ನ ನೀವು ಹೇಳಿದ್ರಿ. ಇನ್ನಷ್ಟು ಒಳ್ಳೇದಾಗ್ಲಿ, ತುಂಬಾ ಒಳ್ಳೆಯ ಕೃಷಿ ನಿಮ್ಮಿಂದ ಬಂದು ಆರ್ಥಿಕವಾಗಿ ಸಬಲರಾಗಿ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಆಶಿಸ್ತ. ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದಕ್ಕಾಗಿ ಹೃತ್ಪೂರ್ವಕ ವಂದನೆಗಳು. ಜೊತೆಗೆ ಈಗ ಕೃಷಿಕರು ಒಮ್ಮೊಮ್ಮೆ ಆಸೆ ಪಡ್ತಾರೆ ವಿಶ್ವನಾಥ್ ಪಾಟೀಲ್ ಅಲ್ಲಿ ಮಾತಾಡಬೇಕು ಅಂತೇಳಿ, ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? ಹೌದು ಸರ್, ಹೇಳ್ತೀನಿ ಸರ್. 99972 ರೀ, 99972 ಮತ್ತೆ 99970 ರೀ, 99704646 ರೀ, 46 ಅಂದ್ರೆ 99972 99704646. ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿದ್ರೆ ನೀವೆಲ್ಲ ಮಾಹಿತಿ ಕೊಡ್ತೀರಾ ಸರ್? ಮಾಡ್ರಿ ಸರ್, ಯಾವಾಗೂ ಮಾಡ್ರಿ ಸರ್, ನನಗೆ ಎಷ್ಟು ಅನುಭವ ಅಷ್ಟು ಹೇಳ್ತೀನಿ ಸರ್. ತುಂಬಾ ಧನ್ಯವಾದ ಪಟೇಲ್, ನಮ್ಮ ಜೊತೆ ಮಾತಾಡಿದಕ್ಕಾಗಿ ಧನ್ಯವಾದ. ಧನ್ಯವಾದ ಸರ್. ಈಗ ಕೇಳಿ ಚಿಂಚೋಳಿ ತಾಲೂಕಿನ ಯಲಮಡಿಯ ಕರಬಸಯ್ಯ ಸ್ವಾಮಿ ಮಠಪತಿ ಅವರಿಂದ ತತ್ವ ಪದಗಳು. ಗುರುಪದೇಶ ಪಡೆದು ಯನಗಾಯತ್ರಿ ದುಂದ ಗುರುಪದೇಶ ಪಡೆದು ಯನಗಾಯತ್ರಿ ದುಂದ ಎನಗಾಯತ್ರಿ ಧುಂದ ಎನಗಾಯತ್ರಿ ಧುಂದ ಏನೇನು ಅರಿಯನೆವ್ವ ಮನಿ ಮಾರಾಧಂದ ಏನೇನು ಅರಿಯನೆವ್ವ ಮನಿ ಮಾರಾಧಂದ ಮನಿ ಮಾರಾಧಂದ ಮನಿ ಮಾರಾಧಂದ ಗುರುಪ ದೇಶ ಪಡಿದು ಎನ್ನ ಗಾಯತ್ರಿ ಧುಂದ ಎನ್ನ ಗಾಯತ್ರಿ ಧುಂದ ಪಂಚತತ್ವ ಧ್ಯೇಯವಿದು ಭಾನು ನಿಲ್ಲದಂಗ ಪಂಚತತ್ವ ಧ್ಯೇಯವಿದು ಭಾನು ನಿಲ್ಲದಂಗ ಹಂಸುವಿಲ್ಲ ಹಿಟ್ಟುವಿಲ್ಲ ರೊಟ್ಟಿ ಹಾಕಿದಂಗ ಕಿಂಚಿತ ಫಲವಿಲ್ಲ ಅದೇನೋ ಧಂಗ ಅದೇನೋ ಮಂಗ ಗುರುಪ ದೇಶ ಪಡಿದು ಎನ್ನ ಗಾಯತ್ರಿ ಧುಂದ ಎನ್ನ ಗಾಯತ್ರಿ ಧುಂದ ಎನ್ನ ಗಾಯತ್ರಿ ಧುಂದ ತಾಯಿ ತಂದೆ ಅತ್ತಿ ಮಾವರ ಸುರ್ತು ತಪ್ಪಿದಂಗ ತಾಯಿ ತಂದೆ ಅತ್ತಿ ಮಾವರ ಸುರ್ತು ತಪ್ಪಿದಂಗ ಪತಿ ಎದರ ನತ್ತಿ ಮ್ಯಾಲಿನ ಸರ್ಗತ್ಯಾಗದಂಗ ಕೋತಿಗೆ ನೋಡಿ ಕೊಡಗೋಳು ಓಡಿ ಹೋಗಿದಂಗ ಹೌದು ಓಡಿ ಹೋದಂಗ ಸದ ಅಂಗದೋಳು ಕಂಡಿದಂಗ ಲಿಂಗ ಗುರು ಓಪ ದೇಶ ಪಡಿದು ಎನ್ನ ಗೈತ್ರಿ ಧುಂದ ಎನ ಗೈತ್ರಿ ಧುಂದ ಎನ ಗೈತ್ರಿ ಧುಂದ ಎನ ಗೈತ್ರಿ ಧುಂದ ಒಮ್ಮಿಲ್ದೊಮ್ಮೆ ಹರಿದು ಹೊಯ್ತು ಈ ಜನರ ಹಂಗ ಆಮಿಲ್ದೊಮ್ಮೆ ಹರಿದು ಹೊಯ್ತು ಈ ಜನರ ಹಂಗ ಸದ ಅಂಗದೋಳು ಕಂಡಿದಂಗ ಲಿಂಗ ಸಿದ್ಧ ಭಜನ ಕೇಳಿ ಸಿದ್ಧ ಭಜನ ಕೇಳಿ ಅದೇನು ಧಂಗ ಅದೇನು ಧಂಗ ಗುರುಪಾದೇಶ ಪಡಿದು ಎನ ಗೈತ್ರಿ ಧುಂದ ಎನ ಗೈತ್ರಿ ಧುಂದ ಗುರುಪಾದೇಶ ಪಡಿದು ಎನ ಗೈತ್ರಿ ಧುಂದ ಎನ ಗೈತ್ರಿ ಧುಂದ ಎನ ಗೈತ್ರಿ ಧುಂದ ಕರ್ಬಸಯ್ಯ ಸ್ವಾಮಿ ಮಠಪತಿ ಅವರಿಂದ ಕೇಳಿ ಇನ್ನೊಂದು ತತ್ವಪದ. ಅಣ್ಣ ಕಾಯಕ ಮಾಡಣ್ಣ ಅಣ್ಣ ಕಾಯಕ ಮಾಡಣ್ಣ ಕಾಯಕ ಮಾಡಿದಾರೆ ಕೈಲಾಸ ದೊರಿತಾದ ಕಾಯಕ ಮಾಡಿದಾರೆ ಕೈಲಾಸ ದೊರಿತಾದ ಹೇಳ್ಯಾರ ಬಸವಣ್ಣ ಅಣ್ಣ ಕಾಯಕ ಮಾಡಣ್ಣ ಅಣ್ಣ ಕಾಯಕ ಮಾಡಣ್ಣ ತಾಯಿ ತಂದೆ ಸೇವೆ ನೀ ಮಾಡ್ಬೇಕಣ್ಣ ತಾಯಿ ತಂದೆ ಸೇವೆ ನೀ ಮಾಡ್ಬೇಕಣ್ಣ ಅದರಿಂದ ದೊರಿತಾವ ಒಳ್ಳೆ ಗುಣ ಅದರಿಂದ ದೊರಿತಾವ ತತ್ವ ಗುಣ ಅಣ್ಣ ಕಾಯಕ ಮಾಡಣ್ಣ ಕಾಯಕ ಮಾಡಿದಾರೆ ಕೈಲಾಸ ದೊರಿತಾದ ಹೇಳ್ಯಾರ ಬಸವಣ್ಣ ಅಣ್ಣ ಕಾಯಕ ಮಾಡಣ್ಣ ಮೋಸರಿ ಭೋಜನ ಮಾಡಬಾರದಣ್ಣ ಮೋಸರಿ ಭೋಜನ ಮಾಡಬಾರದಣ್ಣ ಅದರಿಂದ ದೊರಿತಾವ ಕೆಟ್ಟ ಗುಣ ಅದರಿಂದ ದೊರಿತಾವ ಫಲಸ ಗುಣ ಅಣ್ಣ ಕಾಯಕ ಮಾಡಣ್ಣ ಕಾಯಕ ಮಾಡಿದಾರೆ ಕೈಲಾಸ ದೊರಿತಾದ ಹೇಳ್ಯಾರ ಬಸವಣ್ಣ ಅಣ್ಣ ಕಾಯಕ ಮಾಡಣ್ಣ ಸಾಕಾರಿ ಭೋಜನ ಮಾಡ್ಬೇಕಣ್ಣ ಸಾಕಾರಿ ಭೋಜನ ಮಾಡ್ಬೇಕಣ್ಣ ಅದರಿಂದ ದೊರಿತಾವ ಒಳ್ಳೆ ಗುಣ ಅದರಿಂದ ದೊರಿತಾವ ತತ್ವ ಗುಣ ಅಣ್ಣ ಕಾಯಕ ಮಾಡಣ್ಣ ಕಾಯಕ ಮಾಡಿದಾರೆ ಕೈಲಾಸ ದೊರಿತಾದ ಹೇಳ್ಯಾರ ಬಸವಣ್ಣ ಅಣ್ಣ ಕಾಯಕ ಮಾಡಣ್ಣ ದುಡಿಮೆ ದುಡಿನ ತಾಯಿ ಹೇಳ್ಯಾರ ಶರಣ ದುಡಿಲಾರ್ದೆ ಊಟ ಮಾಡಬಾರದಣ್ಣ ಅಣ್ಣ ಕಾಯಕ ಮಾಡಣ್ಣ ಕಾಯಕ ಮಾಡಿದಾರೆ ಕೈಲಾಸ ದೊರಿತಾದ ಹೇಳ್ಯಾರ ಬಸವಣ್ಣ ಅಣ್ಣ ಕಾಯಕ ಮಾಡಣ್ಣ ನಿತ್ಯ ನೇಮದಿಂದ ನುಡಿಬೇಕು ಶಿವ ಧ್ಯಾನ ನಿತ್ಯ ನೇಮದಿಂದ ನುಡಿಬೇಕು ಶಿವ ಧ್ಯಾನ ಕೈಕೊಟ್ಟ ಪರಮಾತ್ಮ ಮಾಡಬೇಕು ಅನ್ನದಾನ ಮಾಡಬೇಕು ಪುಣ್ಯದಾನ ಅಣ್ಣ ಕಾಯಕ ಮಾಡಣ್ಣ ಕಾಯಕ ಮಾಡಿದಾರೆ ಕೈಲಾಸ ದೊರಿತಾದ ಹೇಳ್ಯಾರ ಬಸವಣ್ಣ ಅಣ್ಣ ಕಾಯಕ ಮಾಡಣ್ಣ ಅಣ್ಣ ಕಾಯಕ ಮಾಡಣ್ಣ ಅಣ್ಣ ಕಾಯಕ ಮಾಡಣ್ಣ